ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಯಂತ್ರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:50. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪವಾಸ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್. ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ, ದಂತ ಭಾಗ್ಯ, ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನ. ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ, ಅದನ್ನೇ ಮಾಡ್ತಾರೆ. ಇದನ್ನ ನನಗೆ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನು ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರ. ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಚಿ ಛೋಡೆ. ದಲಿತ ಯುವಜನ ಒಕ್ಕೂಟ ಹಾಗೂ ದೇಲಂತ ಬೆಟ್ಟು ಯುವಕ ಮತ್ತು ಮಹಿಳಾ ಮಂಡಳಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ 27ರಂದು ರವಿವಾರ ಶಿಬರೂರು ದೇಲಂತ ಬೆಟ್ಟುವಿನ ಪದ್ಮಾವತಿ ಕಲಾ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ 2022 ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದೆ. ಜಾನಪದ ನೃತ್ಯ, ಜಾನಪದ ಗೀತೆ, ಏಕಾಂಕ ನಾಟಕ, ಶಾಸ್ತ್ರೀಯ ಗಾಯನ, ನೃತ್ಯ ಹಾಗೂ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳಿ, ಬಹುಮಾನ ಗೆಲ್ಲಿ. ಇದು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಕಟಣೆ. ಮತದಾರರ ಪಟ್ಟಿ ಪರಿಷ್ಕರಣೆ 2023 ವಿಶೇಷ ನೋಂದಣಿ ಹೆಸರು ತೆಗೆಯಲು ಮಾಹಿತಿ ತಿದ್ದುಪಡಿ ಹಾಗೂ ಸೇರ್ಪಡೆಗಾಗಿ ವಿಳಾಸದ ಪುರಾವೆ, 2 ಪಾಸ್ಪೋರ್ಟ್ ಭಾವಚಿತ್ರಗಳೊಂದಿಗೆ ಹತ್ತಿರದ ಮತದಾನ ಅಥವಾ http://voterportal.eci.gov.in ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. ಮತ್ತು ಜಿಲ್ಲಾ ಪಂಚಾಯತ್ ಸ್ವೀಪ್ ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಕ್ರಿಯೆಯಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಖಾದಿ ಉತ್ಸವ ಮೈದಾನ ಮಂಗಳೂರು ಇಲ್ಲಿ ಜರುಗಲಿದೆ. ಇದರ ಉದ್ಘಾಟನಾ ಸಮಾರಂಭವು ನವೆಂಬರ್ 26. ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವದ ಪ್ರಕಟಣೆ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1 ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಉಪವಾಸ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂದೀಪ್ ಬೇಕಲ್ ಅವರೊಂದಿಗೆ. ಕೃಷಿಯ ಬಗ್ಗೆ ನಾವು ಕೇಳಿದ್ದೇವೆ, ಅದರಲ್ಲೂ ವಿಶೇಷವಾಗಿ ಉಪವಾಸ ಚಿಕಿತ್ಸೆ ಎನ್ನುವಂತಹದ್ದು. ಹಾಗಂದ್ರೆ ಏನು ಅದು? ಸಾಮಾನ್ಯವಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಇಲ್ಲದ್ರೆ ನಮ್ಮ ಸಾಮಾಜಿಕ ಹಿನ್ನೆಲೆಯಲ್ಲಿ ಕೇಳಿ ಬರುವಂತದ್ದು ಸಾಗಿ ನೀವು ಕೇಳಿರ್ತೀರಿ. ಆದ್ರೆ ಆಯುರ್ವೇದದಲ್ಲಿ ಕೂಡ ಇದರ ಉಕ್ತಿ ಇದೆ, ಅದು ಸಾಕಷ್ಟು ಪ್ರಮಾಣದಲ್ಲಿ. ಉಪವಾಸ ಅನ್ನುವಂಥದ್ದು ಶಬ್ದಶಃ ಹೇಳಿದರೆ ಉಪವಾಸ ಅಂತ ಹೇಳಿದರೆ ಉಪವಾಸನ್ ಅಂದರೆ ವಿಷಯದಲ್ಲಿ ನೋಡಿದರೆ ಏನು ಕಾಣ್ತದೆ ಅಂತ ಹೇಳಿದರೆ, ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಅದು ಜೀವಾತ್ಮ ಮತ್ತು ಪರಮಾತ್ಮನಿಗೆ ಹತ್ತಿರ ಬರುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಇದೆ. ಆದರೆ ನಮ್ಮ ಈ ಚಿಕಿತ್ಸಾ ದೃಷ್ಟಿಯಿಂದ ನೋಡಿದಾಗ ಅವ ನೋಡಿ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸಲಿಕ್ಕೆ ಅವಕಾಶಗಳಿದೆ. ಸಾಮಾನ್ಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಅರ್ಥವಾಗಿ ಹೇಳುವುದಿದ್ರೆ ನಾವು ವಿವಿಧತೆ ಏನು ಅದರ ಬಗ್ಗೆ ಹೇಳಿ. ಉಪವಾಸ ಅನ್ನುವಂಥದ್ದು ಸಾಮಾನ್ಯ ಆಡು ಭಾಷೆಯಲ್ಲಿ ನೀವು ಮೊದಲೇ ಹೇಳಿದಾಗೆ ಆಹಾರದಿಂದಲೂ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಕೊಂಡಿದ್ದೇವೆ ಅಥವಾ ಪ್ರಭೇದಗಳನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೆಲವು ಪ್ರಭೇದಗಳಂತ ಹೇಳಿದರೆ ಸಮಯಕ್ಕೆ ಅನುಗುಣವಾಗಿ ಅಂದರೆ ಕಾಲಾವಧಿಗೆ ಅನುಗುಣವಾಗಿ ಕಾಲಾವಧಿಗೆ ಅನುಗುಣ ಒಂದು 5-10 ದಿನದ ಒಳಗೆ, ಮತ್ತು ಅಲ್ಪಕಾಲೀನ ಅಂದ್ರೆ 5 ದಿನದ ಒಳಗಿನ ಉಪವಾಸ, ಹಾಗೆ ಇಲ್ಲದ್ರೆ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವು ಒಂದು ರೀತಿಯ ಹಣ್ಣಿನ ರಸ ಇರಬಹುದು, ಇಲ್ಲ ತರ ನೀರನ್ನು ಸೇವಿಸಬಹುದು ಆ ವ್ಯಕ್ತಿ, ಅದು ಬಿಟ್ಟು ಬೇರೆ ಯಾವುದೇ ಮೂರನೇ ವಸ್ತುವನ್ನು ಸೇವಿಸಲಿಕ್ಕಿಲ್ಲ. ಹಾಗೆ ಇನ್ನೊಂದು, ಯಾವುದೂ ಆಹಾರ ಇಲ್ಲದೆ ನಿರಾಹಾರವಾಗಿರುವಂಥದ್ದು, ನಿರ್ದ್ರವವಾಗಿರುವಂಥದ್ದು, ಯಾವುದೇ ತಗೊಳ್ಳದೆ ಉಪವಾಸ ಇದೆ ಅಂದರೆ ಧಾರ್ಮಿಕವಾಗಿ ಕಾರಣಗಳಿಗೆ ಅನುಸಾರವಾಗಿ, ಅಂದರೆ ದೇವರ ಕಾರಣಗಳಿಗೆ. ಏಕಾದಶಿ ಒಂದು ಸಾಮಾನ್ಯವಾಗಿ ಹೆಚ್ಚಿನವರು ರೂಢಿಸಿಕೊಂಡಿರುವಂಥದ್ದು, ಅದಲ್ಲದೆ ಬೇರೆ ಶಿವರಾತ್ರಿ ದಿನ ಮಾಡ್ಬೋದು, ಇನ್ನು ಬೇರೆ ದಿನ ಕಾರಣಕ್ಕೆ ಮಾಡುವಂಥದ್ದು, ಅಂದ್ರೆ ಸಾಮಾಜಿಕ ಕಾರಣಕ್ಕೆ ಬೇಕಾಗಿ ಉಪವಾಸ ಮಾಡುವಂತದ್ದು, ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಉಪವಾಸ. ಸರಿ, ಹೇಳುವಂತಹದ್ದು ಅಂತಂದ್ರೆ ಉಪವಾಸ ಮಾಡಿದ್ರೆ ನಿತ್ರಾಣ ಆಗುದಿಲ್ವಾ ಅಂತ ಹೇಳಿ, ಬಹುಶಃ ಸಾಕಷ್ಟು ದಷ್ಟ. ಹಾಗಾಗಿ ಈ ಉಪವಾಸ ಚಿಕಿತ್ಸೆ ಎನ್ನುವಂತಹದ್ದು ಯಾರಿಗೆ ಸೂಕ್ತ, ಯಾರಿಗೆ ಅಗತ್ಯ? ಇದೊಂದು ತುಂಬಾ ರೋಚಕವಾದ ಪ್ರಶ್ನೆ. ಹೇಳಿದ್ರೆ, ನೀವು ನಿಮ್ಮ ಶರೀರವನ್ನು ಅದಕ್ಕೆ ಅಭ್ಯಾಸಗೊಳಿಸಿದ್ರೆ ನಿಮ್ಗೆ ಹಸಿವಾಗ್ತದೆ. ಈಗ ನೀವೊಂದು ಉದಾಹರಣೆಗೆ ಹೇಳ್ಕೊಂಡ್ರಿ, ಒಂದು ಯಾವುದೋ ಸಂದರ್ಭದಲ್ಲಿ ಈ 12 ಗಂಟೆಯ ಆಹಾರ ತಗೊಳ್ಲಿಕ್ಕೆ ಆಗ್ಲಿಲ್ಲ, ಆಗ ಶರೀರ ಮತ್ತೆ ಆಹಾರ ಅಂತ ಹೇಳಬಹುದು. ಅದರಿಂದಾಗಿ ಸಾಮಾನ್ಯವಾಗಿ ಜನ ತಪ್ಪು ತಿಳ್ಕೊಳ್ಳೋದು, ಇದೇ ಸಂದರ್ಭದಲ್ಲಿ ನನಗೆ ಹಸಿವು ತಡಿಲಿಕ್ಕೆ ಆಗುದಿಲ್ಲ ಅಂದ್ರೆ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ತಗೊಂಡಿರ್ತಾರೆ ಅವರು. ಅದರಿಂದಾಗಿ ಉಪವಾಸ ಮಾಡಲಿಕ್ಕೆ ಆ ವ್ಯಕ್ತಿಯ ಪ್ರಕೃತಿಯನ್ನು ಮತ್ತು ಆ ವ್ಯಾಧಿ ಅವಸ್ಥೆಯನ್ನು, ಈಗ ಆಹಾರದ ಹೆಚ್ಚು ಪ್ರಮಾಣದಲ್ಲಿ ತಗೊಂಡು ಕರಿತೇವೆ, ಈ ಸಂತರ್ಪಣೋತ್ತ ವ್ಯಾಧಿಗಳಲ್ಲಿ ಅದು ನಮಗೆ ಅವರ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಅದರ ಕೊಂಡು ಹೋಗ್ತೇವೆ. ಆಗ ಸಂತರ್ಪಣೋತ್ತವಾಗಿದ್ರೆ ಅದರಲ್ಲಿ ಲಂಘನ ಎಂಬುದು ಒಂದು ಚಿಕಿತ್ಸೆ, ಈ ಲಂಘನದಲ್ಲಿ ಹಸ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ನಾವು ಶೋಧನ ಅಂತ ಹೇಳ್ತೇವೆ, ಪಂಚಕರ್ಮ ಅಂತ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುತ್ತೆ, ಅಥವಾ ಆ ಹಯಾಮ ಮಾಡುವಂಥದ್ದು, ಅದು ಕೂಡ ಒಂದು ರೀತಿಯಾದಂತ ಲಂಘನ ಚಿಕಿತ್ಸೆ. ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಭಾಗ ಮಾಡಿದ್ದೇವೆ ನಾವು. ದೊಡ್ಡ ವ್ಯಾಧಿಗಳಲ್ಲಿ ಅಥವಾ ತುಂಬಾ ಬಲವಾದ ವ್ಯಾಧಿಗಳಲ್ಲಿ ಹೆಚ್ಚು ದೋಷಗಳಿದ್ದಲ್ಲಿ ನಾವು ಖಂಡಿತವಾಗಿ ಉಪವಾಸವನ್ನು ಜನಿತವಾಗಿರುವಂತದ್ದನ್ನು ಮಾಡಿಸಬೇಕಾಗ್ತದೆ. ಆದ್ರೆ ಅಲ್ಪ ಬಲ ಇರುವಂತಹ ವ್ಯಾಧಿಗಳಲ್ಲಿ ಆ ವ್ಯಕ್ತಿಯ ಬಲ ಚೆನ್ನಾಗಿ ಹೇಳಿದಾಗ ಸಂತರ್ಪಣೋತ್ತ ವ್ಯಾಧಿಗಳು ಅಂತ ಹೇಳಿದ್ರೆ ಬೊಜ್ಜು ಇರುವಂತದ್ದು, ಇಲ್ಲ ಅಂತ ಹೇಳಿದ್ರೆ ಅಜೀರ್ಣ ಕೊಲೆಸ್ಟ್ರಾಲ್ ಅಂತ ಸಾಮಾನ್ಯವಾಗಿ ಜನರು ಹೇಳ್ತಾ ಇರ್ತಾರೆ, ಅದು ಅದರಲ್ಲಿ ಒಂದು ಸಾಧ್ಯತೆ ಇರುವಂತದ್ದು. ಮತ್ತೆ ಅಜೀರ್ಣ ಮತ್ತೆ ಅನ್ನ ಅಂಗ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದಂತಹ ರೋಗಗಳು, ಹೆಚ್ಚಿನ ರೋಗಗಳಲ್ಲಿ ನಾವು ಉಪಯೋಗಗಳಿರಬಹುದು, ಇಲ್ಲದ್ರೆ ಯಕೃತ್ತಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಇವೆಲ್ಲದರಲ್ಲಿ ಕೂಡ ನಾವು ಉಪವಾಸ ಚಿಕಿತ್ಸೆಯನ್ನು ಬಳಸುವುದಿದೆ, ಮಟ್ಟಿಗೆ ಅದು ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಅಲರ್ಜಿ ಅನ್ನುವಂಥದ್ದು ಎಷ್ಟೋ ಜನರಲ್ಲಿ ಹುಟ್ಟಿನಿಂದಲೇ ಬರುವಂತಹ ಒಂದು ರೋಗ ಅಲ್ಲ, ಯಾವುದೋ ಒಂದು ಕಾರಣದಿಂದಲೇ ಬಂದಿರಬೇಕನ್ನೋದು ಸ್ಪಷ್ಟ. ಅಂದ್ರೆ ತಂದೆ ತಾಯಿಯರಿಂದ ಬಂದಿರುವಂತಹ ಅಲರ್ಜಿ ಒಂದು ವಿಧ, ಅದು ಬಿಟ್ಟು ಬೇರೆ ರೀತಿಯ ಅಲರ್ಜಿಗಳಿಗೆಲ್ಲ ಖಂಡಿತ ಉಪವಾಸ ಚಿಕಿತ್ಸೆ ಒಂದು ಸಾಧ್ಯ. ಸರಿ, ಈಗ ಉಪವಾಸ ಚಿಕಿತ್ಸೆಯನ್ನು ಮಾಡುವಂತಹ ಹತ್ರ ಸಲಹೆ ಬೇಕಾಗುದಿಲ್ಲ, ಆದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಥವಾ ಒಂದು ನಿರ್ದಿಷ್ಟವಾದ ರೋಗ, ಅದರಲ್ಲಿ ನಾವು ಏನಂತ ಹೇಳಿದ್ರೆ ಉಪವಾಸಕ್ಕೆ ಇಳಿಯುವುದು ಸುಲಭ ಒಂದು ರೀತಿಯಲ್ಲಿ ಹೇಳುದಾದ್ರೆ, ಆದ್ರೆ ಅದರಿಂದ ಹೊರಗೆ ಬರುವ ಆಮಗಳು. ಈ ಉಪವಾಸದ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಶರೀರದಲ್ಲಿ ಉಂಟಾದಂತ ಆಮದೋಷ ಅಂತ ಏನು ಸಂಬಂಧಪಟ್ಟದ್ದು, ಇಲ್ಲ ಸರಿಯಾದ ಅಗ್ನಿ ಇಲ್ಲದೆ ಅಂದ್ರೆ ಪಚನ ಸರಿಯಾಗಿ ಆಗದೆ ಆಗುವಂಥದ್ದು ಅಂತ, ಹಾಗೆ ಸಾಕಷ್ಟು ಆದ್ರೆ ಅದೇ ಪ್ರಮಾಣದಲ್ಲಿ ಮತ್ತೆ ಯಾವ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದಬಹುದು. ನಾವೀಗ ಒಂದು ಕಿಲೋಮೀಟರ್ ಕುಡಿಯುವಂಥದ್ದ 3 ಹೊತ್ತು ಅನ್ನುವ ಪ್ರಶ್ನೆ ಬರುದಿಲ್ಲ. ಈಗ ಆ ವ್ಯಕ್ತಿಗೆ ಬಾಯಾರಿಕೆ ಆದಾಗ ಒಂದು ಈ ತರ ಬೇರೆ ಬೇರೆ ರೀತಿಯ ತೊಂದರೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತ, ಈಗ ಆಸಿಡಿಟಿ ಈ ದ್ರವಹಾರ ಅಲ್ಲದೆ ಬೇರೆ ಹಂತಗಳು, ಈಗ ತರಕಾರಿಗಳಲ್ಲಿ ಈಗ ಕೆಲವೊಮ್ಮೆ ಬೊಜ್ಜಿನಿಂದ ಬಳಲುವವರಿಗೆ ಒಂದು ಕ್ಯಾರೆಟ್ ಉದಾಹರಣೆ ಹೇಳೋದಾದ್ರೆ, ಕ್ಯಾರೆಟ್ನಿಂದ ಮಾಡಿದಂಥದ್ದು ನಮ್ಮ ಪ್ರಕಾರ ಅದೊಂದು ರೀತಿಯ ಉಷ್ಣ ವೀರ್ಯದ್ದು, ಇಲ್ಲ ಕೆಲವೊಮ್ಮೆ ನಮ್ಮ ಇದು ಡ್ರಮ್ ಸ್ಟಿಕ್ ಅಂತ ಏನು ಹೇಳ್ತೇವೆ, ಇಲ್ಲಾಂದ್ರೆ ನುಗ್ಗೆ, ಕೆಲವೊಮ್ಮೆ ನಾವು ರಾಡಿಶ್ ಅಂತ ಏನು ಹೇಳ್ತೇವೆ, ಇಲ್ಲಾಂದ್ರೆ ಮೂಲಂಗಿ ಅಂತ ಏನು ಹೇಳ್ತೇವೆ, ಅದರದ್ದು ರಸ ಕೊಡೋದು ಉಂಟು. ಅದು ಸಹ ಮತ್ತೆ ಆಹಾರ ನಿರಂತರವಾಗಿ ಒಂದು ವಾರದವರೆಗೆ ಕೊಡುವಂತಹದ್ದು ಅಥವಾ ದಿನ ಬಿಟ್ಟು ದಿನ ಕೊಡುವಂತಹದ್ದು ಅಥವಾ ದಿವಸದಲ್ಲಿ ಒಂದು ಹೊತ್ತು ಕೊಡುವಂತದ್ದು ಪ್ರಮಾಣದಲ್ಲಿ ಅಗತ್ಯ ಇರಬಹುದು ಅಂತ, ಅದಕ್ಕೆ ಅನುಗುಣವಾಗಿ ಎಷ್ಟು ಬಾರಿ ಕೊಡಬೇಕನ್ನುವಂತ ಕಡಾಖಂಡಿತವಾದಂತಹ ನಿಯಮ ಇರಲಿ ಅಂತದ್ದೇ ಕೊಡುತ್ತಿರಬಹುದು. ಇಲ್ಲಾಂತ ಕೆಲವೊಮ್ಮೆ ಗಂಜಿ ಅಂತ ಆಹಾರ ಕೊಡೋದು ಕೂಡ ಇದೆ, ಈಗ ಬಾರ್ಲಿ ಗಂಜಿ ಇರಬಹುದು, ಇಲ್ಲಾಂತ ಇದೆ ನಮ್ಗೆ ಕಾರಣ ಕಾಣ್ತದೆ ಕೊಡ್ಲಿಕ್ಕೆ. ಆದ್ರೆ ತರಕಾರಿ ರಸಗಳನ್ನು ಅಷ್ಟಾಗಿ ನಾವು ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ಕಾಲದಿಂದಾಗಿ ಪಕ್ವ ಆಗ್ಬೇಕು, ಹಣ್ಣುಗಳು ಕಾಲದಿಂದ ಪಕ್ವ ಆಗ್ತವೆ, ಆದ್ರೆ ತರಕಾರಿಗಳು ನಾವು ಹಸಿಯಾಗಿ ಬಳಸುವುದರಿಂದ ಉಂಟಾಗ್ತವೆ ಅಂದ್ರೆ ಈಗ ಒಂದು ರಿಯಾಕ್ಷನ್ ಏನಾದ್ರು ಆಗ್ತದೆ ದೇಹದಲ್ಲಿ. ಹೌದು, ಫಸ್ಟಿಗೆ ಕೆಲವೊಮ್ಮೆ ಕೆಲವರಲ್ಲಿ ಸ್ವಲ್ಪ ನೀವು ಎಲ್ಲಾದ್ರೂ ದೊಡ್ಡ ಮಟ್ಟ, ಅದೇ ನಾನು ಅದಕ್ಕೆ ಹೇಳಿದ್ ಮೊದಲೇ, ರೋಗಗಳ ಪ್ರಮಾಣ ನೋಡಿಕೊಂಡು ಮತ್ತೆ ಮುಂದುವರಿಯುವುದು ಒಳ್ಳೇದು. ಹಾಗೆ ರೋಗದ ಪ್ರಮಾಣ ಜಾಸ್ತಿ ಇದ್ರೆ ಸಲಹೆ ತಗೊಳ್ಳುವಂತಹ ಸಂದರ್ಭದಲ್ಲಿಯೂ ಕೂಡ ಉತ್ಕ್ಲೇಶಗೊಂಡಾಗ ನಿಮ್ಗೆ ಆ ವ್ಯಾಧಿಯ ಲಕ್ಷಣಗಳು ಹೆಚ್ಚು ಕಾಣ್ತದೆ. ವ್ಯಾಧಿ ಎಲ್ಲಿಂದ ಉಲ್ಬಣಗೊಂಡಿದೆ ಅಂತ ನಮ್ಮ ಈ ಉಪವಾಸದ ಏನು ಶೆಡ್ಯೂಲ್ ಇದೆ ಅದನ್ನು ಮುಂದುವರಿಸಬೇಕಾಗ್ತದೆ. ಆಮೇಲೆ ಉಪವಾಸ ನೀಡುವಂತಹ ಸಂದರ್ಭದಲ್ಲಿ ಬೇರೆ ಹೆಚ್ಚು ಶ್ರಮ ಆಗುವಂತದ್ದನ್ನು ಆದಷ್ಟು ಅಥವಾ ಅತಿಯಾಗಿ ಸೂರ್ಯ ಸಂತಾಪಕ್ಕೆ ಒಳಗಾಗುವಂತದ್ದು ಇವಕ್ಕೆ ಹೋಗಿ ಮಾಡಬೇಕು, ಎರಡು ಸಾಧ್ಯ ಇದೆ. ಅದೇ ಉದ್ದೇಶದ ಮೇಲೆ ಹೊಂದಿಕೊಂಡಿದೆ, ಹಾಗೆ ವ್ಯಾಧಿಯು ಪ್ರಮಾಣದ ಮೇಲೆ ಹೊಂದಿಕೊಳ್ತೀವಿ. ಮಕ್ಕಳಲ್ಲಿ ಕೂಡ ನನ್ನ ಮಗಳಿಗೆ ಕೂಡ ಉಪವಾಸವನ್ನು ಮಾಡಿಸೋದು ಉಂಟು, ಆದರೆ ಅದರ ಪ್ರಮಾಣ ಮಾತ್ರ ಆ ತೀವ್ರತೆಯಲ್ಲಿ ಇರುವುದಿಲ್ಲ, ಅಷ್ಟಿಲ್ಲ, ವಯೋಮಿತಿ ಇಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಅಂತ ಸಂದರ್ಭ ಬರುತ್ತೆ, ಉಪವಾಸ ಮಾಡಿಸುವ ಸಂದರ್ಭ. ಇವತ್ತಿನ ದಿನ ಹಾಗೆ 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಅದು ತುಂಬಾ ಸತ್ಯ, ಯಾಕಂದ್ರೆ ಪ್ರಮಾಣ ಮತ್ತು ಸಾತ್ವಿಕತೆ, ಸಾತ್ವಿಕ ಆಹಾರ ಸೇವಿಸಿದೊಂದು ಮುಖ್ಯ ಕಾರಣ ಅಂತ ಎದ್ದು ಕಂಡು ಬರ್ತದೆ. ಅದು ಇವತ್ತು ತಗೊಂಡು ಇದ್ದದ್ದನ್ನು ಹೇಗೆ ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದನ್ನು ವಿಶೇಷ ಜ್ಞಾನ ಪಡೆದಿದೆ ಅಂತ ಹೇಳಿದೆ. ಅಂದರೆ ಆಹಾರ ತಗೊಳ್ಳುವ, ಸೇವನೆ ಮಾಡುವಂತಹ ಸಮಯಗಳೀಗ ಜಾಸ್ತಿ ಆಗಿದೆ. ಮತ್ತು ಕೆಲವೊಂದು ಪಕ್ಕದ ಅಂಗಡಿಗೆ ಹೋದ ಅಲ್ಲಿ ಇನ್ನೊಂದು ಕೊಟ್ಟರು, ಹಾಗೆ ಈ ಆಹಾರ ಅತಿಯಾಗಿ ಸೇವಿಸಿದಾಗ ಮತ್ತೆ ಈಗ 70-80 ವರ್ಷದಲ್ಲಿಯೂ ಕೂಡ ಇಂಥ ಒಂದು ಉಪವಾಸ ಚಿಕಿತ್ಸೆ ಮಾಡಬಹುದು, ಸಂದರ್ಭ ಬರಬಹುದು. ಸಾಮಾನ್ಯವಾಗಿ ಈ ವಯೋಮಿತಿ 70 ನಂತರ ಶರೀರದಲ್ಲಿ ವಾತದ ಪ್ರಕೋಪ ಇರುವಂಥದ್ದು ಕಾರಣ. ಆದರೆ ನಮಗೆ ಸಾಕಷ್ಟು ನಿದರ್ಶನಗಳು ಕಂಡು ಬರುತ್ತೆ. ಗಾಂಧೀಜಿಯವರಾಗಲಿ ಇಲ್ಲ ಅಣ್ಣ ಹಜಾರೆ ಅವರಾಗಲಿ, ಅವರ 70 ಕಳೆದ ಆರೋಗ್ಯಕ್ಕೆ ದೊಡ್ಡದಾಗಿ ಏನು ತೊಂದರೆ ಆಗಿಲ್ಲ. ಆಮೇಲೆ ಈಗ ಉಪವಾಸ ಚಿಕಿತ್ಸೆಯನ್ನು ತಗೊಂಡ ನಂತರ ಅವರ ಒಂದು ಜೀವನ ಅವರು ಮರಳಬಹುದು. ಆದರೆ ಒಂದು ಮುಖ್ಯ ವಿಚಾರ ಇಲ್ಲಿ ನೆನಪಿಡಬೇಕಾದಂತ ಹೇಳಿದರೆ, ಸುಮಾರು ಸಮಯದವರೆಗೆ ಆಹಾರ ಹೇಗೆ ಬಡದೆಬ್ಬಿಸ್ಲಿಕ್ಕೆ ಆಗುದಿಲ್ಲ, ನಿಧಾನವಾಗಿ ಅದಕ್ಕೆ ಹಳೆ ಸ್ಥಿತಿಗೆ ಮರಳಿಸಬೇಕು. ಅದರಿಂದಾಗಿ ಆಹಾರ ತಗೊಳ್ಳೋದು ಒಳ್ಳೆಯದು. ಅದರಿಂದಾಗಿ ಫಲರಸಗಳನ್ನು ಬಯಸುವುದು ಸಹಜ, ಅಥವಾ ಶಾಲೆಯಸ ಮಾಡಿದಿರಿ ಹೊಂದ್ಕೊಂಡು ಅದಕ್ಕೆ ತಕ್ಕನಾಗಿ ಅಷ್ಟು ದಿನದವರೆಗೆ ನಿಧಾನವಾಗಿ ಅದು ಹಳೆ ಆಹಾರದ ಕ್ರಮಕ್ಕೆ ಬರುವುದು ಉತ್ತಮ. ನೇರವಾಗಿ ಈ ಉಪವಾಸ ಚಿಕಿತ್ಸೆಯಿಂದ ಏನು ಉಪಯೋಗ ಆಗ್ತದೆ? ಇಡೀ ಶರೀರದಲ್ಲಿ ಇರುವಂತಹ ಏನು ನಮ್ಮ ಶಕ್ತಿ ಇದೆ ಅದು ಶೇಖರಣೆ ಸೇವಿಸ್ತೇವಲ್ಲ, ಅದು ಹೆಚ್ಚು ಯಾವಾಗಲೂ ನಮಗೆ ಅದರಿಂದ ಬರೀ ಏನು ಎನರ್ಜಿ ಅಥವಾ ಶಕ್ತಿಗಾಗಿ ಆಹಾರ ಸೇವಿಸಿದುಂಟು. ಆವಾಗೆಲ್ಲ ಶಕ್ತಿ ವ್ಯಯ ಆಗ್ತಾ ಇರ್ತದೆ. ಮತ್ತೊಂದು ವಿಶ್ರಾಂತಿ ಕೊಟ್ಟಾಗ, ಅವಕಾಶ ಮಾಡಿಕೊಟ್ಟಾಗ್ತದೆ. ಮತ್ತು ವೈಜ್ಞಾನಿಕವಾಗಿ ಕೂಡ ಸಾಕಷ್ಟು ಅದರ ಬಗ್ಗೆ ವಿಚಾರಗಳನ್ನು ಹೆಚ್ಚಾಗಿ ಆಹಾರ ಇರುವಂಥದ್ದು ಅಲ್ಲಿ ಈ ಜೀವಕೋಶಗಳಿಂದ ಅದು ಒಂದು ಸಾಧನ ಮಾಡ್ತದೆ. ಇದೊಂದು ವಿಶಿಷ್ಟತೆ. ಆದ್ದರಿಂದಾಗಿ ನಿಮ್ಮ ಶರೀರಕ್ಕೆ ಹೆಚ್ಚಿನ ಅವಕಾಶವನ್ನು, ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಶಕ್ತಿಯನ್ನು ರೋಗಕ್ಕೆ ಗುಣಪಡಿಸಬೇಕಾದಂತಹ ಏನು ಅದು ಹೊರಗಡೆ ಹೋಗುವ ಹೊರಗೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ ಇದರಿಂದಾಗಿ ಉಪವಾಸದ ಸಮಯದಲ್ಲಿ. ಈ ಚಿಕಿತ್ಸಾ ರೂಪದಲ್ಲಿಯೂ ಕೂಡ ಇಂಥ ಒಂದು ಉಪವಾಸವನ್ನು ಮಾಡಬಹುದು ಅಂತ ಹೇಳಿರಿ. ಬಹುಶಃ ಒಂದು 15 ದಿವಸಕ್ಕೊಂದು ಸರಿಯೋ ಅಥವಾ ಒಂದು 20 ದಿವಸಕ್ಕೊಂದು ಸರಿಯೋ ಇಂಥ ಒಂದು ಉಪವಾಸವನ್ನು ಮಾಡೋದಿದ್ದು ಏನು ಕ್ರಮವನ್ನು ಅನುಸರಿಸಬೇಕು? ಕೆಲವರು ಹೇಳೋದಿದ್ರೆ ನಾನು ಇವತ್ತು ಉಪವಾಸ, ಆದರೆ ಒಂದಷ್ಟು 1 ಕಿಲೋ ಅವಲಕ್ಕಿನೋ, ಒಂದು ಉಪ್ಪಿಟ್ಟೋ, ಮತ್ತೊಂದು ಪಾಯಸನೋ ಇರಲಿ ಅಂತ. ಜೀರ್ಣಾಂಗಕ್ಕೆ ಒಂದು ವಿಶ್ರಾಂತಿ ಸಿಗಬೇಕು. ನೀವು ಅಷ್ಟು ಪ್ರಮಾಣದಲ್ಲಿ ಆಹಾರ ಸೇವಿಸಿದ್ರೆ ಆ ವಿಶ್ರಾಂತಿ ಸಿಕ್ಕುದಿಲ್ಲ. ರೀತಿ ಬದಲಾಗಿರ್ತದೆ ಅಷ್ಟೇ. ಅನ್ನದ ಬದಲು ನೀವು ಅವಲಕ್ಕಿ ತಿಂತೀರೋ ಇಲ್ಲ ಚಪಾತಿ ತಿಂತೀರೋ ಇನ್ನು ನಡಿಲಿಕ್ಕೆ ಆಗುದಿಲ್ಲ. ಎಷ್ಟು ದಿವಸಕ್ಕೆ ಒಂದ್ಸರಿ ಉಪವಾಸ ಮಾಡಿದ್ರೆ ಒಳ್ಳೇದು? ಈ ಚಿಕಿತ್ಸೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಅಂತ ಹೇಳೋದು ಕಷ್ಟ. ಆದರೆ ಶರೀರದಲ್ಲಿ ಯಾವಾಗ ನಿಮಗೆ ಆ ಗುರುತ್ವದ ಅನುಭವ ಆಗ್ತದೆ, ಜೀರ್ಣಶಕ್ತಿ ಕುಂದುತ್ತದೆ, ಒಂದು ವಾಕರಿಕೆ ಬಂದಾಗ ಅನಿಸ್ತದೆ, ಆವಾಗ ಮಾಡಬಹುದು ಖಂಡಿತವಾಗಿ. ಬಹುಶಃ ಇವತ್ತು ನೀನು ಆಹಾರ ಸೇವಿಸುವುದು ಬೇಡ ಅಂತ ಹೊಟ್ಟೆ ಹೇಳ್ತದೆ. ಹೇಳ್ತದೆ ಖಂಡಿತ. ಎಲ್ಲದಕ್ಕೂ ಯೋಗ ಆಗಲಿ ಆಯುರ್ವೇದ ಆಗಲಿ ಯಾವುದೇ ನಿಮ್ಮ ಶಾಸ್ತ್ರೀಯ ಪದ್ಧತಿಗಳಿಗೆ ನೀವು ಬಂದರೆ ಎಲ್ಲದರಲ್ಲಿ ಮನಸ್ಸು ಸಂದರ್ಭವೇ ಬಾರದ ಹಾಗೆ ಮಾಡಬೇಕಿದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು? ಆಯುರ್ವೇದ ಉಕ್ತ ದಿನಚರ್ಯ ಮತ್ತು ಋತುಚರ್ಯನ್ನು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ಹೇಗೆ ಸಾಧ್ಯ, ಬರೀ ಒಂದು ಕೆಲವು ಸಣ್ಣ ವಿಚಾರಗಳನ್ನು ಸೇರಿಸದೇ ಇರೋದು. 2 ಆಹಾರಗಳ ಮಧ್ಯೆ ಕನಿಷ್ಠ 3-4 ಗಂಟೆ ಆದರೂ ಅವಕಾಶಗಳಿರಬೇಕು ಅಂದರೆ ಆಗ್ತದೆ. ಈಗ ನೀವು ಗ್ರೈಂಡರಲ್ಲಿ ಈಗ ಹೇಗೆ ಅಕ್ಕಿ ಹಾಕಿದಾಗ ಮತ್ತದು ಸರಿಯಾಗಿ ಹೌದು, ಅದೇ ರೀತಿಯಲ್ಲಿ ನಮ್ಮ ಜೀರ್ಣಾಂಗ ಕೂಡ ಹಾಗೆ ಕೆಲಸ ಮಾಡ್ತದೆ. ಮತ್ತೆ ಅದರಿಂದಲೇ ಇಡೀ ಶಕ್ತಿ ಅನಿವಾರ್ಯವಾಗಿ ತಗೊಳ್ಬೇಕಾಗ್ತದೆ. ಹಿತವಾಗಿರಬೇಕು, ಮಿತವಾಗಿರಬೇಕು. ಹೌದು, ಬಹಳ ಸಂತೋಷ ಡಾಕ್ಟರ್ ಸಂದೀಪ್ ಅವರೇ ಇದನ್ನು ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇದುವರೆಗೆ ಉಪವಾಸ್ತು ಸಂದರ್ಶಿಸಿದವರು TS ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿ ಸುಖ ಸೇ ಬುಢಾಪ ಸುರಕ್ಷಿತ ಹೋಗ ಅನ್ನದಾತ ಸುರಕ್ಷಿತ ಭವಿಷ್ಯ ಹೋಗ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೆ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೆ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೆ 40 ವರ್ಷ ತಕ್ ಕೆ ಕಿಸ್ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ ಅಲ್ಲ ಮಮ್ಮಿ ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ ನಡೆಯೋಕ್ ಆಗ್ತಿಲ್ಲ ಆದರೆ ತೀವ್ರವಾದ ಜ್ವರ ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಕಿ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರಕಾರಿಯನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು. ಕೇಳುಗರೆ, ಇದೀಗ ಕೃಷಿ ಮಾಹಿತಿ. ದೊಡ್ಡಪತ್ರೆ ಎನ್ನುವಂತಹದ್ದು ಹೆಚ್ಚಾಗಿ ಸಲಾಡ್, ದೊಡ್ಡಪತ್ರೆ ಎಲೆಯಿಂದ ಚಟ್ನಿ ಹಾಗೂ ತಂಬುಳಿಯನ್ನು ತಯಾರಿಸಬಹುದು. ಕೋಲಿಯಸ್ ಎಂಬ್ಯಾನಿಕಸ್ ಎನ್ನುವಂತಹದ್ದು ಇದರ ವೈಪಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ತುದಿ ಭಾಗದ ಕಡೆ ರೋಮಗಳು ಹಾಗೂ ರೋಮ ಗ್ರಂಥಿಗಳು ಇರುವುದರಿಂದ ಹೊಳಪುತನ ಕಂಡುಬರುವುದಿಲ್ಲ. ರಸಭರಿತವಾದಂತಹ ಎಲೆಗಳು ಅಗಲವಾಗಿ ಅಂಡಾಕಾರದಲ್ಲಿರುತ್ತವೆ. ತುದಿ ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗ್ತದೆ. 11 ದಿನ 3-4 ಜೊತೆ ಎಲೆಗಳನ್ನು ಹೊಂದಿರುವಂತಹ 10-12 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನು ನಾಟಿಗೆ ಬಳಸಬಹುದು. ಇಂತಹ ತುಂಡುಗಳನ್ನು ಸೊರಗು ರೋಗ, ಎಲೆ ತಿನ್ನುವ ಕಂಬಳಿ ಹುಳಗಳು, ತಿಗಣೆ, ಬೇರು ದುಂಡು ಜಂತು ಅಥವಾ ನಿಮೆಟೋಡ್, ಈ ಬಾಧೆ ಕಂಡುಬರಬಹುದು. ಬೇವಿನ ಹಿಂಡಿಯನ್ನು ಉಪಯೋಗಿಸಿಕೊಂಡು ಈ ಕೀಟ ಹಾಗೂ ರೋಗಗಳು ಅದರ ಮೀಟರ್ನಲ್ಲಿ 2-3 ಕಿಲೋದಷ್ಟು ಎಲೆಯ ಇಳುವರಿಯನ್ನು ಪಡೆಯಬಹುದು. ಅನೇಕ ಔಷಧೀಯ ಗುಣಗಳನ್ನು ಕೊತ್ತರೆಯ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡಬೇಕು. ಮಕ್ಕಳಲ್ಲಿ ಅಜೀರ್ಣ ಉಂಟಾಗಿದ್ದಲ್ಲಿ ನೋವು ಕಡಿಮೆಯಾಗ್ತದೆ. ಮೈ ಮೇಲೆ ಪಿತ್ತದ ಗಂದೆಗಳಾಗಿದ್ದಲ್ಲಿ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪನ್ನು ಕಡಿಮೆಯಾಗ್ತದೆ. ಮಕ್ಕಳಲ್ಲಿ ಕೆಮ್ಮಿನಿಂದ ಕೂಡಿರುವಂತಹ ಜ್ವರವಿದ್ದಲ್ಲಿ ದೊಡ್ಡಪತ್ರೆ ಎಲೆಯ ರಸವನ್ನು 1/2 ಚಮಚೆಗೆ 1 ಚಿಟಿಕೆ ಹಿಪ್ಲಿ ಪುಡಿ ಹಾಗೂ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಕುಡಿಸಬೇಕು. ಜೇನುಹುಳ ಮತ್ತು ಕ್ರಿಮಿಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆ ಎಲೆಯನ್ನು ಅರೆದು ಕಡಿದಿರುವಂತಹ ಜಾಗದಲ್ಲಿ ಲೇಸಿಕೊಳ್ಳಬಹುದು. ಮೂತ್ರಕೋಶದ ಕಲ್ಲುಗಳ ತೊಂದರೆ ಇದ್ದಲ್ಲಿ ಎಲೆಯನ್ನು ಪ್ರತಿದಿನ ಚಟ್ನಿ ಮಾಡಿ ತಿನ್ನುವುದರಿಂದ 15 ನಿಮಿಷಗಳಲ್ಲಿ ಶಮನವಾಗ್ತದೆ. ಅತಿಯಾಗಿ ಭೇದಿಯಾಗ್ತಾ ಇದ್ದಲ್ಲಿ ತಾಜಾ ದೊಡ್ಡಪತ್ರೆಯ ಎಲೆಗಳ ರಾಕಿ ಬರ್ತದೆ. ರಸವನ್ನು ತಯಾರಿಸುವಂತಹ ವಿಧಾನ ಈ ರೀತಿಯಾಗಿದೆ. ಎಲೆಗಳನ್ನು ಸ್ವಚ್ಛಗೊಳಿಸಿಕೋಬೇಕು. ನಂತರ ಅವುಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹೆಚ್ಚಿಕೊಂಡು ರುಬ್ಬಬೇಕು. ಸ್ವಚ್ಛವಾದಂತಹ ತೆಳುವಾದ ಬಿಳಿಯ ಹತ್ತಿ ಬಟ್ಟೆಯನ್ನು ಬಳಸಬಹುದು. ಟಾನ್ಸಿಲೈಟ್ಸ್ನಿಂದ ಗಂಟಲು ನೋವು ಉಂಟಾಗಿದ್ದಲ್ಲಿ ದೊಡ್ಡಪತ್ರೆಯ ಎಲೆಗಳನ್ನು ಸುಮಾರು ಬಳಸಲಾಗ್ತದೆ. ಇದರಿಂದ ತಂಬುಳಿಯನ್ನು ಮಾಡಬಹುದು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ದೊಡ್ಡಪತ್ರೆಯ ಎಲೆಗಳು ಮತ್ತು ಜೀರಿಗೆಯನ್ನು ಹುರಿದು ಸ್ವಲ್ಪ ತೆಂಗಿನ ತುರಿಯೊಂದಿಗೆ ಅರೆದು ಉಪ್ಪು ಹಾಕಿ ಮಜ್ಜಿಗೆ ಇಲ್ಲವೇ ಮೊಸರಂದರೆ ಎಲೆಗಳನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಬಾಡಿಸಬೇಕು. 2 ಕರಿಮೆಣಸು, 4-5 ನೆಲವನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಳಬೇಕು. ಕೆಮ್ಮು ಮತ್ತು ಜ್ವರ ಇರುವವರಿಗೆ ಈ ಚಟ್ನಿ ತುಂಬ ಉಪಯುಕ್ತವಾಗ್ತದೆ. ಚಿತ್ರಾನ್ನವನ್ನು ಕೂಡ ಮಾಡಬಹುದು. ದೊಡ್ಡಪತ್ರೆ ಸುಮಾರು 15 ಎಲೆಗಳು, ಅನ್ನ 1 ಬಟ್ಟಲು, ಈರುಳ್ಳಿ 1, ಶೇಂಗಾ ಬೀಜ ಸ್ವಲ್ಪ, ನಿಂಬೆಹಣ್ಣು 1/2 ಹೋಳು, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಎಣ್ಣೆ ಅಗತ್ಯ. ಒಗ್ಗರಣೆಯನ್ನು ಹಾಕಿ ಸಾಸಿವೆಯನ್ನು ಸಿಡಿಸಿ ಬೇಳೆಗಳು ಮತ್ತು ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಬೇಕು. ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸ್ವಚ್ಛವಾಗಿ ತೊಳೆದು ಹೆಚ್ಚಿರುವಂತಹ ದೊಡ್ಡಪತ್ರೆಯನ್ನು ಸೇರಿಸಿ ಹುರಿಬೇಕು. ಅದನ್ನು ತಿನ್ನುವುದಕ್ಕೆ ಸಿದ್ಧವಾಗ್ತದೆ. ನಂದಿ ಬಟ್ಟಲು ಗಿಡವನ್ನು ಮನೆಯ ಅಂಗಳದಲ್ಲಿ ನೆಟ್ಟು ಬೆಳೆಸುವಂತಹದ್ದು. ಸಮೃದ್ಧಿಯ 5 ಎಸಳಿನ ಮಲ್ಲಿಗೆ ಹೂವನ್ನು ಹೋಲುವಂತಹ ನಂದಿ ಬಟ್ಟಲು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿದೆ. ಇದನ್ನು ಚೆನ್ನಾಗಿ ಬಿಸಿಲು ಬೀಳುವಂತಹ ಎಲ್ಲ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದು. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಹೂ ಬಿಡುತ್ತದೆ. ಬುರಿ ಹಾಗೂ ನೋವು ಉಂಟಾಗಿದ್ದಲ್ಲಿ ನಂದಿ ಬಟ್ಟಲಿನ ಮೊಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಎದೆ ಹಾಲು ದೊರೆಯದಿರುವ ಸಂದರ್ಭದಲ್ಲಿ ಎದೆ ಹಾಲಿನ ಬದಲಿಗೆ ಎಳನೀರನ್ನು ಕೂಡ ಬಳಸಬಹುದು. ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆಯ ಆರಂಭದ ಹಂತದಲ್ಲಿ ನಂದಿ ಬಟ್ಟಲು ಹೂವಿನ ರಸ ಇಲ್ಲವೇ ಬೇರನ್ನು ತೇಜೆಯನ್ನು ಪಡೆಯುವಂತಹದ್ದು ಅತಿ ಅಗತ್ಯ. ರಕ್ತ ಭೇದಿಯಾಗ್ತಾ ಇದ್ದಲ್ಲಿ ನಂದಿ ಬಟ್ಟಲು ಹೂವಿನ ರಸವನ್ನು ಹಾಲಿನೊಂದಿಗಳಾಗಿದ್ದಲ್ಲಿ ನಂದಿ ಬಟ್ಟಲು ಗಿಡದ ಎಲೆಯನ್ನು ಕರ್ಪೂರದೊಡನೆ ಅರೆದು ಚಟ್ನಿಯಂತೆ ಮಾಡಿ ಲೇಪಿಸಬಹುದು. ಜಂತುಹುಳಗಳ ತೊಂದರೆ ಇದ್ದಲ್ಲಿ ನಂದಿ ಬಟ್ಟಲು ಎಲೆಗಳ ರಸಕ್ಕೆ 1 ಚಿಟಿಕೆ ಇಂಗನ್ನು ಕುಟ್ಟಿ ಬಾಧೆಗೆ ಒಳಗಾಗಿರುವಂಥವರು ನಂದಿ ಬಟ್ಟಲು ಗಿಡದ ಬೇರು ಇಲ್ಲವೇ ಬೇರಿನ ತೊಗಟೆಯನ್ನು ಬಾಯಿಯಲ್ಲಿ ಇರಿಸಿಕೊಂಡು ನಂದಿ ಬಟ್ಟಲು ಹೂವಿನ ರಸವನ್ನು ಲೇಪಿಸಬೇಕು. ನವೆ ಕಡಿಮೆಯಾಗ್ತದೆ. ಮಲಬದ್ಧತೆಯಿಂದ ಬಳಲುವವರು ನಂದಿ ಬಟ್ಟಲು ಬೇರನ್ನು ಅರೆದು ಜೇನುತುಪ್ಪದೊಂದಿಗೆ ಸೇವಿಸಬೇಕು. ಮೆನೋಪಾಸ್ ಅಥವಾ ಋತುಬಂಧದ ಪೂರಕ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಮಾನಸಿಕ ಒತ್ತಡ ಅತಿಯಾಗಿದ್ದಲ್ಲಿ ಅನೇಕರಿಗೆ ನಿದ್ರೆಯಷ್ಟು ಸೇವಿಸಬೇಕು. ಹೆಣ್ಣು ಮಕ್ಕಳು ನಂದಿ ಬಟ್ಟಲು ಹೂವನ್ನು ಸಂಜೆ ಹೊತ್ತು ಮುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರ್ತದೆ. ಚಿಕ್ಕ ಮಕ್ಕಳು ಅತಿಯಾದಂತಹ ಬಿಸಿಲಿನಲ್ಲಿ ಆಟವಾಡುವಾಗ ಅತಿ ಉಷ್ಣತೆಯಿಂದ ಮೂಗಿನಿಂದ ರಕ್ತ ಬೀಳುವ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂಥವರು ಋತುಸ್ರಾವದ 4ನೇ ದಿನದಿಂದ 7ನೇ ದಿನಗಳವರೆಗೆ 5 ತಾಜಾ ನಂದಿ ಬಟ್ಟಲು ಎಲೆಗಳನ್ನು 2 ಚಮಚೆ ಕೆಂಪು ಅಕ್ಕಿಯೊಂದಿಗೆ 4ನೇ ದಿನದಿಂದ 7ನೇ ದಿನಗಳವರೆಗೆ ಸೇವಿಸಬೇಕು. ನಂದಿ ಬಟ್ಟಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸಬೇಕು. ಹೀಗೆ ಅನೇಕ ಔಷಧೀಯ ಗುಣಗಳಿರುವ ನಂದಿ ಬಟ್ಟಲನ್ನು ಬಳಸುವಂತಹದ್ದು ಸೂಕ್ತ. ಕೇಳುಗರೆ, ಇದುವರೆಗೆ ಕೃಷಿ ಮಾಹಿತಿಯಲ್ಲಿ ದೇವಿಕಾ ನಾಗೇಶ್ ರಚನೆಯ ಅಕ್ಕರೆಯ ವನಸುಮವು